50 languages. 79 79 الصفات رقم 2 ಗುಣವಾಚಕಗಳು 2 ارتدي ثوبا ازرق ನಾನು ಒಂದು ನೀಲಿ ಅಂಗಿಯನ್ನು ಧರಿಸಿದ್ದೇನೆ ارتدي ثوبا احمر ನಾನು ಒಂದು ಕೆಂಪು ಅಂಗಿಯನ್ನು ಧರಿಸಿದ್ದೇನೆ ارتدي ثوبا اخضر ನಾನು ಒಂದು ಹಸಿರು ಅಂಗಿಯನ್ನು ಧರಿಸಿದ್ದೇನೆ اشتري حقيبه يد سوداء ನಾನು ಒಂದು ಕಪ್ಪು ಚೀಲವನ್ನು ಕೊಳ್ಳುತ್ತೇನೆ اشتري حقيبه يد بنيه ನಾನು ಒಂದು ಕಂದು ಚೀಲವನ್ನು ಕೊಳ್ಳುತ್ತೇನೆ اشتري حقيبه يد بيضاء ನಾನು ಒಂದು ಬಿಳಿ ಚೀಲವನ್ನು ಕೊಳ್ಳುತ್ತೇನೆ اني بحاجه الى سياره جديده ನನಗೆ ಒಂದು ಹೊಸ ಗಾಡಿ ಬೇಕು اني بحاجه الى سياره سريعه ನನಗೆ ಒಂದು ವೇಗವಾದ ಗಾಡಿ ಬೇಕು اني بحاجه الى سياره مريحه ನನಗೆ ಒಂದು ಹಿತಕರವಾದ ಗಾಡಿ ಬೇಕು في القسم العلوي تعيش سيده عجوز ಅಲ್ಲಿ ಮೇಲೆ ಒಬ್ಬ ವಯಸ್ಸಾದ ಮಹಿಳೆ ವಾಸಿಸುತ್ತಾಳೆ في القسم العلوي تعيش سيده سمينه ಅಲ್ಲಿ ಮೇಲೆ ಒಬ್ಬ ದಪ್ಪ ಮಹಿಳೆ ವಾಸಿಸುತ್ತಾಳೆ في القسم السفلي تعيش سيده فضوليه ಅಲ್ಲಿ ಕೆಳಗೆ ಒಬ್ಬ ಕುತೂಹಲವುಳ್ಳ ಮಹಿಳೆ ವಾಸಿಸುತ್ತಾಳೆ كان ضيوفنا اناسا لطفاء ನಮ್ಮ ಅತಿಥಿಗಳು ಒಳ್ಳೆಯ ಜನ كان ضيوفنا اناسا مؤدبين ನಮ್ಮ ಅತಿಥಿಗಳು ವಿನೀತ ಜನ كان ضيوفنا اناسا مهمين ನಮ್ಮ ಅತಿಥಿಗಳು ಸ್ವಾರಸ್ಯಕರ ಜನ عندي اطفال مطيعون ನನಗೆ ಮುದ್ದು ಮಕ್ಕಳಿದ್ದಾರೆ لكن جيراننا عندهم اولاد وقحون ಆದರೆ ನೆರೆಮನೆಯವರ ಮಕ್ಕಳು ತುಂಬಾ ತುಂಟರು هل اولادك مؤدبون ನಿಮ್ಮ ಮಕ್ಕಳು ಒಳ್ಳೆಯವರೇ